ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗೆ ನಿತ್ಯ ಮೇಘ ಸಂದೇಶ ಆಮೇಲೆ ದೇವಿ ಮಹಾತ್ಮೆ ದೊಡ್ಡಾಟ ಪ್ರಸ್ತುತಪಡಿಸುವವರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಣೋ ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಮತ್ತ ಸಂಗಡಿಗರು. ಕೊನೆಗೆ ಕೃಷಿ ಹಾಡುಗಳನ್ನು ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಲ್ಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಲ್ಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆ ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ಮಳೆಯ ಸಾಧ್ಯತೆಗಳು 40%. ಬೀದರ್, ವಿಜಯಪುರ ಜಿಲ್ಲೆಗಳಲ್ಲಿ 45%. ರಾಯಚೂರು ಜಿಲ್ಲೆ ಒಳಗ 35%. ಬಳ್ಳಾರಿ ಜಿಲ್ಲೆ ಒಳಗ 30%. ಬಾಗಲಕೋಟೆ ಜಿಲ್ಲೆ ಒಳಗ 50% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಾಮಾನ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ದೊಡ್ಡಾಟ ದೇವಿ ಮಹಾತ್ಮೆ ಪ್ರಸ್ತುತಪಡಿಸುವವರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಮತ್ತ ಸಂಗಡಿಗರು. ಕೇಳಿ ಈಗ ದೊಡ್ಡಾಟ ದೇವಿ ಮಹಾತ್ಮೆ. ಬಯಲಿಗೆ ಬಂದವರು ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಸಾರಥಿ ಬುದ್ಧಿ, ನಿನ್ನ ತ್ರಾಣ ಪ್ರವೀಣ ಚತುರತೆಗೆ ನಾನು ಮೆಚ್ಚಿದೆ ಮೆಚ್ಚಿದೆ. ಹೇಗಪ್ಪ ಈ ಕೋಯನ್ನ ಮಾತಿಗೆ ನಂಬು ನಂಬು ಈ ಸಂಭ್ರಮದ ಕಾಲದಲ್ಲಿ ಆರಾಮ ಕೊಡುವೆನು. ಹಿಡಿ ಹಿಡಿ ಕೊಡುವಂತವರಾಗಿರಿ. ಬಹು ಸಡಗರದಿಂದ ಒಪ್ಪುವ ಕಡೆಗೆ ಕಂಟಕ ನಿನ್ನ ಕೊರಳೋಳ ಧರಿಸಿಕೊಂಡು ಎನ್ನ ಶಿರಸಾವಹಿಸು ಕಂಡಿ ಆ ಸಾರಥಿ. ಅಗತ್ಯವಾಗಿ ಶಿರಸಾವಹಿಸ್ತೀನಿ. ಎಲೈ ಸಾರಥಿ ಬುದ್ಧಿ, ಎನ್ನ ಪ್ರಾಕ್ರಮದ ಹೆಸರು ಉಸಿರುವಿನ ಕೇಳು ಕೇಳು ಕೇಳುವುದಕ್ಕೆ ಸ್ವಲ್ಪ ಧೈರ್ಯ ಮತಾಳು. ಬ್ರಹ್ಮಾಂಡ ಮಂಡಲದೋಳು ಚಂಡ ಪ್ರಚಂಡ ತ್ರಿಲೋಕದ ಅಣ್ಣರಿಗೆ ಈ ಕೋಯನ್ನ ಕೊರದ ಅವಳಿ ತಿಕ್ಷಣವ ಕಾಲ ಗಗ್ಗರಿಯ ಘನಸ್ಸರ ಉಲ್ಲಾಸದ ಮೆಲ್ಲನಡಿಗೆ ಆಕಾಶವದರಿತು ತಾರೆಗಳು ಉದರಿದು ಮತ್ತು ಸಪ್ತ ಸರಣಿಗಳು ಕೇರಿದವು. ಆಡಿದವು ಎಲೈ ಸಾರಥಿ ಬುದ್ಧಿ, ಕಡು ಭಯಂಕರವಾಗಿರ್ಪ ಈ ಕೋಯನ್ನ ಕರದಳು ಒಪ್ಪುವ ಖಡ್ಗ ಕಟಾರಿ ಕೈ ಚೂರಿಗಳ ಹೊಳಪಕ್ಕೆ ಹೊಳಕ್ಕೆನ್ನುವ ತಟಿತ ಪ್ರಕಾಶಿತ ಕೋಟಿ ಸಿಡಿಲು ಗರ್ಜನೆಗೆ ನಿರ್ಜರ ಭಗ್ನವು ಈ ಭಾಗವಾದವು. ಗಂಟಿಯ ಖಣಿ ಖಣಿ ಎನ್ನುವ ಕಿರಿಗಜ್ಜೆಗಳ ನಾದಕ್ಕೆ ಫಣಿ ಘನಮಣಿ ಮುಕುಟ ಬ್ರಹ್ಮಾಂಡವು ಬೆರ್ರನೆ ಬಿಟ್ಟಿತು. ಆದಿಶೇಷನು ಮಣ್ಣು ಕಚ್ಚಲನಿ ಕೋಯನ್ನು ಉಗ್ಗಟವಾದ ಕೋಪ ಆಟೋಪಕ್ಕೆ ಹೊಡೆಯುವ ಸಿಂಹ ಗರ್ಜನೆಗೆ ಜರ್ಜರಿತ ದಿಗ್ಭುಜಗಳ ಕಿರ್ರನೆ ಚೀರಿ ಬೆಳೆದು ಬಂಡಾಲು. ಹೇಗಪ್ಪ ಕರ್ಮನ ತಗ್ಗಿದನು ಆ ಕೇಶವನ ಬಗ್ಗಿದನು ಸೂರ್ಯಚಂದ್ರ ತಟ್ಟನೆ ಅದು ಪಲಾಯನಿಕ ಮೈಗೊಟ್ಟರು. ಸಮುದ್ರದಲ್ಲಿ ವಿಷ್ಣು ಸಮುದ್ರವನ್ನು ನುಗ್ಗಿದನು. ರಜತಾದ್ರಿಯೊಳಗೆ ಇರುವ ಮೃಳನು ಬಿಡದ ಸುಡುಗಾಣಮ ಸೇರಿದನು. ಬ್ರಹ್ಮನ ಹಕ್ಕಿಯಂತೆ ಪಕ್ಕನೆ ಬಾಯಿ ಬಿಡುತ್ತಿರುವನು. ಇಂಥ ವೀರಾದಿ ವೀರ ಸೂರ ಪ್ರಾಕ್ರಮುಳ್ಳ ಜಗಜಾದೀಪ ಸುಂಬ ಮಹಾರಾಜನಂದು ಚಟ್ಟನೆ ಜೈಬೀರಿಯನ್ನು ಹೊಡಿ ಹೊಡಿ ಇಲ್ಲಿಂದ ನಡಿ. ಶುಂಭ ಮಹಾರಾಜನಾದರೆ ಬಹಳ ಸಹಜವಾಯಿತು. ಈ ಕುಳಿತಂತ ಮಂದಿಗೆ ಬಹು ರಮ್ಯವಾಗಿ ತೋರಿತು. ನಿಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಅಲೆಯಲೈ ಸಾರಥಿ ಬುದ್ಧಿ, ಈ ಸಭತ್ತಡಿ ಬಂದ ತಾತ್ಪರ್ಯವೇನೆಂದರೆ ಎನ್ನ ಮಂತ್ರಿಗಳಾದ ಚಂಡ ಮುಂಡರಕ್ಕ ಸರ್ಕರಿಸುವಂತವನ ಸಾರಥಿ ಅತಿ ಜಾಗೃತಿ ಅಗತ್ಯವಾಗಿ ಕರೆಸ್ತೀನಿ. ಅಷ್ಟೈ ಸರ ಮಸ್ತು ನಿಮಗಾಗಲಿ ಹೇಳುವಂತವರಾಗಿರಿ. ಸುಮ್ಮ ಮಹಾರಾಜನೇ, ಇದಕ್ಕೆ ನಾವಾದ್ರೆ ಹೇಳುತ್ತೇನೆ ಕೇಳುವಂತವ. ಅದೇನಿರುವುದು ಚೆನ್ನಾಗಿ ಹೇಳುವಂತವರಾಗಿರಿ. ಇನ್ನು ಮೇಲೆ ಈ ರೂಢಿಯೊಳಗೆ ನಿಮಗೆ ಯಾರು ಹೇಳಿಲ್ಲದಂತಾಯಿ. ಶಹಬ್ಬಾಶ್. ಕಾರಣ ಇಂದಿನ ದಿನದೋಳು

ಸೂರ್ಯ ಚಂದ್ರ ನಕ್ಷತ್ರಾದಿಗಳ ಚಿಂತೋರ್ಜಿತ ಪ್ರಭಯ ಥಳ ಥಳ ಮಾನದಿ ಹೊಳೆಯುವ ಪಟ್ಟ ಪಟ್ಟ ಒಳಿಗಳಿಂದ ರತ್ನದ ಶ್ರೇಷ್ಠವಾದ ಪಿತಾಂಬರದಿ ಜಗ ಜಗಸುವ ತೋರ ಮುತ್ತಿನ ಹಾರ ಹೀರಾವಳಿಗಳಲ್ಲಿ ನಿಶ್ಚಿತವಾದ ಮುತ್ತಿನ ಕಂಟು ಕಟಾಣುದ್ದಾರೆ ಕಾಲ್ಗಡಗರುಳಿ ಪೈಜಲಗಳಿಂದ ಜಯಂಕರಿಸುತ್ತ ಪಂಚಮ ಪೀಠದೋಳು ಕುಳಿತು ನಿತ್ಯ ಕೃತ್ಯ ಗಜಾನನ ಸೆಡಾಣನ ವೀರೇಶನ ನಂದೇಶನ ಭೃಂಗೇಶನ ನಾರದ ತುಂಬರ ಸಪ್ತ ಮಾತ್ರಿಕೆಗಳು 780 ಮಣಂಗಗಳು 33 ಕೋಟಿ ದೇವಾನು ದೇವತೆಯರು 196,000 ಗಣಾಧೀಶ್ವರರು 88 ಕೋಟಿ ರು ಶುಚಿಗಳು ಬ್ರಹ್ಮ ವಿಷ್ಣು ರುದ್ರೇಂದ್ರ ಆದಿಗಳ ಸದಾ ಸಾನ್ನಿಧ್ಯದಲ್ಲಿ ಅಂಬಾದೇವಿ ಎಂದು ಅನುಗ್ರಹಿಸ ಯಾ ಭಕ್ತ ಚಿಂತಾಮಣಿ ಅಂಬಾಬಾಯಿ ಆದರೆ ಬಹಳ ಸಹಜವಾಯಿತು ಈ ಕುಳಿತಂತ ಮಂದಿಗೆ ಬಹು ರಮ್ಯವಾಗಿ ತೋರಿತು ತಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ತಾಯಿ ಬಲಯಲೈ ಸಾರಥಿ ಇಂದಿನ ದಿವಸ ಸಹ್ಯಾದ್ರಿ ಪರ್ವತದೋಳು ಆನಂದದಿಂದ ಇರುವ ಕಾಲದಲ್ಲಿ ಅಮರಾವತಿಯ ಸುರಗಂಧರ್ವ ಪತಿಯಾದ ದೇವೇಂದ್ರ ಸಚಿದೇವಿಯರು ಎನ್ನನ್ನು ಬಹು ಸಂತಾಪದಿಂದ ಭಜಿಸುತ್ತಿದ್ದ ಕಾರಣ ಭಜಿಕರಿಗೆ ಬಂದಿರುವ ಆರ್ತನಾದವನ್ನು ಹೋಗಲಾಡಿಸುವ ಪ್ರಯುಕ್ತವಾಗಿ ನಾನು ಇಲ್ಲಿಗೆ ಪ್ರಸನ್ನಲಾಗಿರುವೆರು ನಮೋ ನಮೋ ಓಂಕಾರಿ ವೈಭವ ಸದಾನಂದ ಕರುಣಿ ತ್ರಿಪುರ ಶರಣಾಗ್ತಿ ಜನರ ಕುಟುಂಬೇ ನಿನ್ನ ಪಾದಕ್ಕೆ ವಂದಿಸುವನು ತಾಯಿ ಸೌಖ್ಯ ಪ್ರಧಾನ ಹೇ ಅಮರಾವತಿಯ ಸುರಗಂಧರ್ವ ಪತಿಯಾದ ದೇವೇಂದ್ರನಿಗೆ ನಿನಗೆ ಅಷ್ಟ ಐಶ್ವರ್ಯವಾಗಲಿ ಇಂದಿನ ದಿವಸ ನೀನು ನನ್ನನ್ನು ಕರೆಸಿದ ಕಾರಣವೇನು ಹೇಳುವಂತವನಾಗು ಹೇ ಅಮ್ಮ ಜನನಿ ಆ ಹೇ ದೇವೇಂದ್ರ ಇದಕ್ಕೆ ನಾನಾದ್ರೂ ಹೇಳ್ತೇನೆ ಕೇಳುವಂತವನೇನಿರುವುದು ಚೆನ್ನಾಗಿ ಹೇಳುವಂತವನಾಗು ಏನು ಹೇಳಮ್ಮ ತಾಯಿ ಏನು ಹಿಂದಕ್ಕೆ ಮಹಿಷಾಸುರನೆಂಬ ರೆಕ್ಕಸನು ದಾಳಿ ಇಟ್ಟ ಕಾಲದಳು ನಿಮ್ಮ ಭವ್ಯ ಅಂತ ಕರುಣದಿಂದ ಇವತ್ತಿನವರೆಗೆ ಸುಖದಿಂದ ಕಾಲ ಕಳೆಯದೊಳಗಾಗಿ ಅತಿ ಕಠಿಣ ಮಾನಸರಾದ ಸುಂಬನಿ ಸುಂಬರೆಂಬ ಘನಗಾತ ರೆಕ್ಕಸರು ಎನ್ ಅಮರಾವತಿಯನ್ನು ಸೆರೆಗೈದು ಸರ್ವಾಧಿಕಾರ ಸ್ವಾಧೀನ ಮಾಡಿಕೊಂಡು ಎನ್ನ ಶ್ರೇಷ್ಠ ಪತ್ನಿಯರಾದ ಸಚಿ ರಂಭಾದಿಗಳ ಮಾನ ಭಂಗಗೊಳಿಸಿ ಅತಿ ವಿಧ ವಿಧದಿಂದ ಕೆಟ್ಟಕ್ಕೆ ಗುರಿ ಮಾಡಿದ್ದಾರೆ ಹೇ ತಾಯಿ ದಯಾಹೀನರ ದಯಾನಿಧಿ ಆ ಕೂಳರನ್ನು ವರ್ತಿಸಿ ನಮ್ಮನ್ನು ಪರಿಪಾಲಿಸಬೇಕು ಮಾತೇ ಜಗದ್ ವಿಖಾತೆ ಆ ಹೇ ದೇವೇಂದ್ರ ಭೂಪಾಲನೆ ನೀನೇನು ಭಯಗೊಳ್ಳದೆ ಇರು ಆ ಕರ್ಪೂರರಾದ ನಿಸುಂಬ ಸೂರ ಮತ್ತು ದೈತ್ಯರನ್ನು ನಾನು ಸಹ ನಿರ್ಮೂಲನ ಮಾಡುತ್ತೇನೆ ನೀನು ನಿಶ್ಚಿಂತೆಯಿಂದ ನಿನ್ನ ಅಂತಃಪುರಕ್ಕೆ ತೆರಳುವಂತವನಾಗು ಬಲಯಲೈ ಸಾರಥಿ ನಾನು ಈ ಪರ್ವತದ ಸೀಮೆಯಲ್ಲಿ ಯಾಗಿನಿ ಜೋಗಿನಿಯಾಗಿ ತಪಸ್ಸನ್ನು ಆಚರಿಸುವೆನು ನನ್ನ ರೂಪವನ್ನು ಅತಿ ಚಲುವಿಕೆಯ ರೂಪವನ್ನು ತಾಳಿಯಲ್ಲಿ ಕುಳಿತುಕೊಳ್ಳುತ್ತೇನೆ ಯಾವ ರಕ್ಕಸರು ಬರುತ್ತಾರೆ ನಾನು ನೋಡಿಕೊಳ್ಳುತ್ತೇನೆ ಪರದೇವಿ ಎಂಬ ಭಂಡಳೆ ಇಂಥ ಅದ್ಭುತ ಆಕಾರ ತೋರಿದ ನಿನಗೆ ಮಾಯಾ ಕಾರಣವೆಂದು ಅನ್ನುವರೆ ಇಂಥ ತಿಳಿಗೇಡಿತನ ನಿನಗೆ ಯಾರು ಹೇಳಿದರು ಇಕೋ ಎನ್ನಾಳಿಯಾಗಿ ಹೇಳುವೆ ನಮ್ಮ ಅರಸನಿಗೆ ರಾಣಿಯಾಗಿ ಇರುವ ಈಕೋ ನನ್ನ ಮಾತನ್ನು ನಂಬುವಳಾಗು, ಇಲ್ಲದಿದ್ದರೆ ಕ್ಷಣಾರ್ಧದಳು ಎನ್ನ ಕರದಲ್ಲಿದ್ದ ಖಡ್ಗದಿಂದ ನಿನ್ನ ವಾಹನವಾದ ಶಿವಿನ ಎದೆ ಗುಂಡಿಗೆ ಅಂಶಿ ರಕ್ತವಂಕಾರಿಸುವೆ. ನಿನ್ನನ್ನು ಕಾಳಗದಿಂದ ಜಯಿಸಿ ಕೈಸೆರೆಯಾಗಿ ಅರಗಳಿಗೆ ಒಳಗಾಗಿ ನಮ್ಮ ಜ್ಞಾನವೇ ಸ್ವರನಲ್ಲಿ ನಿನ್ನನ್ನು ತೆಗೆದುಕೊಂಡು ಹೋಗುವೆ. ವ್ಯರ್ಥ ಮರ್ಯಾದೆಯನ್ನ ಕೈಯೊಳಗೆ ಕಳೆದುಕೊಳ್ಳಬೇಡ. ಮೂಡರೇ ಮತಿಹೀನರೆ, ಎಲೈ ನೀಚ ರಾಕ್ಷಸರೆ, ಕಾಡಿ ಬಿಚ್ಚಿಗೆ ಬೀಳುವ ಪತಂಗದ ಮರಿಯಂತೆ, ಬಿಸಿಲೊಳಗೆ ಬಿದ್ದ ಮೀನಿನಂತೆ ಏಕ್ತಕ್ಕೆ ಒದರಾಡುವಿ. ಇಕೋ ಎನ್ನ ನಿನ್ನ ಕರ್ಣಾಂತರ ದ್ವಾರಕ್ಕೆ ನನ್ನ ಚಾಳೆಯ ತ್ರಿಶೂಲದಿಂದ ತಿವಿದು ನಿನ್ನ ಕರ್ಣಾಂತರ ದೋಳು ರಕ್ತ ಕಾರಿಸುವ ಮಾರ ಮರ್ದಿನಿ ಎಂಬುದು ನಿನಗಿನ್ನು ಅರಿವಾಗಲಿಲ್ಲವೇ? ಎಲೈ ಮೂಢಾತ್ಮನೇ, ಮೊದಲು ನನ್ನ ಜೊತೆಗೆ ಬಿದ್ದವನ್ನು ಮಾಡಿ ಗೆಲ್ಲು. ಆಹೇ ನೀಚ ರಕ್ಕಸನೆ, ಇಕೋ ಎನ್ನ ಭೀಕರಕ್ಕೆ ನವದೀಪ ಸಪ್ತ ಶರದಿಗಳು ಹುಕ್ಕೇರಿದವು. ಇಂತ ಭಯಂಕರವಾದ ಪುಂಡ ಪ್ರಚಂಡನಿಗೆ ಮಾಡಿ ನೋಡಿದರೆ ಎನ್ನ ಪರಾಕ್ರಮವು ನಿನಗೆ ತಿಳಿಯುವುದು. ಕಂಡೆಯ ಮೂಢ ಪರದೇವಿ, ಎಲೈ ನೀಚ ರಕ್ಕಸನೆ, ನಿಸುಂಬ ಸುಂಬನ ಕಾಲಾಳುಗಳೆಂದು ಅವನ ಅನ್ನವನ್ನು ತಿಂದು ಬೀಳುವ ನಾಯಿಗಳೇ, ಏತಕ್ಕೆ ಇಲ್ಲಿ ಒದರಡಿದರೆ ಫಲವಿಲ್ಲ. ಮೊದಲು ನನ್ನ ಜೊತೆಗೆ ಬಿದ್ದ ಮಾಡಿ ಕಾದಾಡಿ ಗೆದ್ದುಕೊಂಡು ಹೋಗುವಂತೆ. ಎಲೈ ಮೂಢ ಪರದೇವಿಯೇ, ತಡ ಮಾಡದೆ ಬಿದ್ದಕ್ಕೆ ನಿಲ್ಲುವಂತವಳ, ತಡ ಮಾಡದೆ ನಿಲ್ಲುವ. ಮಾತನಾಡುವಂತೆ ದುರ್ಗಿಯೇ, ಎಲೈ ನೀಚ ರಕ್ಕ